ನೌಕರರು ಹೌದು ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಈಗ ನಿಮಗೆ ಸಾಕಷ್ಟು ನಿಮ್ಮ ಜೀವನಕ್ಕೆ ಆಗುವಷ್ಟು ಈಗ ಸಂಬಳ ಸಹ ಬರ್ತಾ ಇದೆ. ಅಂತದ್ರಲ್ಲೂ ಈ ಕೃಷಿ ಬಗ್ಗೆ ಯಾಕೆ ನಿಮಗೆ ಇಷ್ಟೊಂದು ಆಸಕ್ತಿ ಬಂತು? ಸರ್, ಕೃಷಿ ಅಂತಂದ್ರೆ ಅದು ನಮ್ಮ ಬದುಕಿನ ಸಂಸ್ಕೃತಿ ಸರ್. ಕೃಷಿ ಅಂದ್ರೆ ಯಾಕಪ್ಪ ಅಂತಂದ್ರೆ ನಾವು ಹುಟ್ಟಿದಾಗ್ಲಿಂದ ನಾವು ಕೃಷಿ ಮಾಡ್ಕೊಂಡು, ಯಾಕಂದ್ರೆ ನಮ್ಮ ತಂದೆ ತಾಯಿ ಎಲ್ಲರೂ ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ತಂದೆ ತಾಯಿ ಹೇಗಿದ್ರಪ್ಪ ಅಂತಂದ್ರೆ ನಾವು ಚಿಕ್ಕ ಮಕ್ಕಳು ಅಂತೇಳಿ ನಮ್ಮನ್ನೆಂದು ಊರಾಗ ಬಿಡ್ತಿರ್ಲಿಲ್ಲ ಸರ್. ಹೊಲಕ್ ಕರ್ಕೊಂಡೋಗಿ ಹೊಲದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದನ್ನ ಅದ್ರ ಚಿಕ್ಕಂದ್ರಿಂದನೇ ರೂಢಿಸಿದ್ರು ಸರ್. ನಾವು 1ನೇ ಕ್ಲಾಸ್ನಲ್ಲಿ ಶಾಲೆ ಸೇರಿದ್ರು ಸಹ ಶಾಲೆ 4 ಗಂಟೆ ಶಾಲೆ ಬಿಡ್ತು ಅಂದ ತಕ್ಷಣ ನಾವು ಡೈರೆಕ್ಟ್ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಅಲ್ಲಿಂದ ಸೀದ ನಾವು ಹೊಲಕ್ಕೆ ಹೋಗ್ಬೇಕು. ಒಂದಿವಸ ನಾವು ಶಾಲೆ ಬಿಟ್ಟಿದ್ವಿ ಸಂಜೆ ಮನೆಯಲ್ಲಿ ಆಟ ಆಡೋಣ ಅನ್ನಂಗಿಲ್ಲ ನಮಗೆ. ನಮಗೆ ಕಲಿಸಿರ್ತಕ್ಕಂಥ ರೂಢಿನೇ ಆ ಥರ ಇತ್ತು. ಹಾಗಾಗಿ ನಮಗೆ ಕೃಷಿ ಅತ್ಯಂತ ಆತ್ಮೀಯವಾಗಿ ನಮ್ಮ ಬದುಕಿನ ಜೊತೆ ಜೊತೆಗೆ ನಡ್ಕೊಂಡು ಹೋಗ್ತಕ್ಕಂತ ಒಂದು ಕ್ರಿಯೆ ಆಗಿರೋದ್ರಿಂದ ನಾನು ಕೃಷಿಯಲ್ಲೇ ಆಕರ್ಷಿತನಾಗಿದ್ದೇನೆ ಸರ್. ಈಗ ಬಾಲ್ಯದಲ್ಲಿ ನಿಮಗೆ ಸಾಕಷ್ಟು ಕೃಷಿ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರ? ಹೌದು ಸರ್. ಈಗ ನೀವು ವಿದ್ಯಾಭ್ಯಾಸ ಮಾಡಿದ ಮೇಲೆ ಅಂದ್ರೆ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ನಿಮಗೆ ನೌಕರಿ ಸಿಕ್ತು, ಒಬ್ಬ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸುವಂತ ಒಂದು ಅವಕಾಶ ಬಂತು. ಅಂದ್ರೆ ಆ ಒಂದು ಅವಕಾಶದಲ್ಲಿ ಈಗ ಸಾಕಷ್ಟು ನಿಮಗೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಆಗ್ಲಿ ಯಾವ್ದು ನಿಮಗೆ ಸಮಸ್ಯೆ ಆಗ್ಲಿಲ್ಲ, ತುಂಬಾ ಸಂಬಳ ಬರ್ತಾ ಇತ್ತು, ಒಳ್ಳೆಯ ಜೀವನವನ್ನ ಸಾಗಿಸ್ತಾ ಇದ್ರಿ. ಅಂದ್ರೆ ಎಲ್ಲೇ ಒಂದ್ ಕಡೆ ಅನಿಸ್ಲಿಲ್ಲ ನಿಮ್ಗೆ ಈ ಕೃಷಿ ಹೋಗಿ ನಾವು ಇಷ್ಟೆಲ್ಲ ಕಷ್ಟ ಯಾಕೆ ನೆಮ್ಮದಿಯಾಗಿ ಇರ್ಬೋದಲ್ಲ ಅಂತೇಳಿ? ಹೌದು ಸರ್, ನಮ್ಗೆ ಅನಿಸುತ್ತೆ ಸರ್, ನೋಡೋರ್ಗೆ ಎಲ್ಲರಿಗೂ ಹಂಗ ಅನಿಸುತ್ತೆ. ಈಗಲೂ ನನ್ನ ಕೆಲವರು ಎಲ್ಲರೂ ನನ್ನ ಊರಲ್ಲಿ ಕೇಳಿದ್ರೆ ನಾನು ಕೃಷಿ ಮಾಡಿದ್ರೆ ಸರ್ ನಿಮ್ಗೆ ಎಷ್ಟು ಬೇಕಾದ ಸಂಬಳ ಬರುತ್ತೆ, ಯಾಕೆ ಬೇಕು ನಿನ್ನ ಕೃಷಿ ಅಂತಂದ್ರೆ. ಆದ್ರೆ ನಾನು ನಂಬ್ಕೊಂಡಿರೋದು ಕೃಷಿ ಅನ್ನೋದನ್ನ ಅದು ಒಂದು ದೇವರ ಕೆಲಸ ಇದ್ದಂಗೆ ಸರ್. ಭೂಮಿ ತಾಯಿಯ ಸೇವೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಿಗಲ್ಲ, ಎಲ್ಲರೂ ಭೂಮಿ ಇಟ್ಕೊಂಡಿದ್ದಾರೆ. ಆದ್ರೆ ಭೂಮಿಯನ್ನ ಉಣಿವೆ ಮಾಡ್ತಕ್ಕಂಥದ್ದು ಅಲ್ಲಿ ಬೆಳೆ ಬೆಳೀತಕ್ಕಂಥದ್ದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾದ್ರೆ ಕೆಲವು ಹಿಂದೆ ಇಟ್ಕೊಂಡಿದ್ದೀನಿ ನನಗೇನು ಲಾಭ ಬರುತ್ತೆ ಏನು ಅಂತೇಳಿ. ಲಾಭ ನಾವು ಆರ್ಥಿಕವಾಗಿ ಲಾಭವನ್ನು ನೋಡದೆ ಅಲ್ಲಿ ನಾವು ಬೆಳೀತಕ್ಕಂತ ರೀತಿ, ನಾವು ನಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂಥದ್ದನ್ನ ನಾವು ಉಪಯೋಗಿಸ್ತೀವಿ ಅಂತಕ್ಕಂಥ ಒಂದು ತೃಪ್ತಿ ಇದೆ. ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ರೀತಿಯ ಬೇಸರ ಇಲ್ಲದೆ ನಾವು ಕೆಲಸ ಮಾಡ್ತೀವಿ. ಆ ಒಂದು ಕಾರಣದಿಂದ ನಾನು ಕೃಷಿಯತ್ತ ಹೆಚ್ಚು ಆಕರ್ಷಿತನಾಗಿದ್ದೀನಿ ಸರ್. ಇವತ್ತಿಗೂ ನಾನು ಒಂದು ವಿಷಯ ಹೇಳ್ಬೇಕು ಸರ್, ನನಗೆ 1999 ನಾನು ಶಿಕ್ಷಕ ವೃತ್ತಿಯಾಗಿ ಸೇರ್ಕೊಂಡೆ. 2003 ನಮಗೆ ಕೃಪಾಂಕ ಅಂತಕ್ಕಂಥ ಒಂದು ವ್ಯವಸ್ಥೆಯಿಂದಾಗಿ ನಾನು ಕೆಲಸವನ್ನು ಕಳ್ಕೊಂಡೆ. ನಾನು ಮೊದಲಿಗೆ ದಾವಣಗೆರೆ ಜಿಲ್ಲೆ ಬದಿಯ ನಾಯಕನ ತಾಂಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನು ಮಾಡ್ತಿದ್ದೆ. 3 ವರ್ಷ ಅಲ್ಲಿ ಚೆನ್ನಾಗಿ ಜನರ ಜೊತೆ ಹೊಂದ್ಕೊಂಡ್ವಿ. ಇದ್ದಕ್ಕಿದ್ದಂಗೆ ನಮಗೆ ಕೆಲಸ ಹೋಗ್ಬಿಡ್ತು ಸರ್, ಕೃಪಾಂಕದಿಂದ ತೆಗೆದ್ಬಿಟ್ರು. ಅಲ್ಲಿ ಊರಿನ ಜನ ಯಾರೂ ನನ್ನ ಬಿಡಂಗಿಲ್ಲ, ಊರ್ ಕಡೆ ಬಿಡಂಗಿಲ್ಲ. ಸರ್, ನೀವು ಊರ್ ಕಡೆ ಹೋದ್ರೆ ಏನಾದ್ರು ಮಾಡ್ಕೊಂಡ್ಬಿಡ್ತೀರಾ, ನೀವು ತೊಂದರೆ ಮಾಡ್ಕೊಂಡ್ಬಿಡ್ತೀರಾ ಅಂತಂದ್ರೆ. ನಾನು ಅವ್ರಿಗೆ ಹೇಳಿದೆ, ನಾನು ಚಿಕ್ಕಂದಿನಿಂದ ಕೃಷಿ ಮಾಡಿದ್ದೀನಿ, ಅದು ನನ್ನ ಯಾವತ್ತೂ ನನ್ನ ನೀನ್ ಬೇಡ ಹೋಗಪ್ಪ ಅಂತ ನಾನು ಎಂದೂ ತಳ್ಳಲ್ಲ. ನಾನು ನನ್ನ ಕೃಷಿ ಇದೆ, ನನ್ನ ಜಮೀನು ಇದೆ, ನಮ್ಮ ಅಪ್ಪರು ನನಗೆ ಆ ಕಲೆಯನ್ನು ಕಲಿಸಿದ್ದಾರೆ. ನಾನು ಅದ್ರ ನಂತರ ನಮ್ಮ ಜೀವನ ಕಟ್ಕೊಂತಿನ ಹೊರತಾಗಿ ನಾನು ಯಾವುದೇ ಕಾರಣಕ್ಕೂ ಅಪಾಯ ಮಾಡ್ಕೊಂತಕ್ಕಂತ ಪರಿಸ್ಥಿತಿ ಇಲ್ಲ ಅಂತಂದ್ರು ಹೇಳಿ ನಾನು ಬಂದಿದ್ದೆ ಸರ್. ಆಮೇಲೆ ಆ ಜನ ಎಷ್ಟು ನನ್ನ ಪ್ರೀತಿಸಿದ್ರು, ಶಿಕ್ಷಕ ವೃತ್ತಿನಲ್ಲಿ ಎಷ್ಟು ಜನ ನಮ್ಮನ್ನ ಪ್ರೀತಿಸ್ತಾರೆ ಅನ್ನೋದಕ್ಕೆ ನಮ್ಮ DDP ಆಫೀಸ್ನಲ್ಲಿ ನನಗೆ ರಿಲೀವ್ ಆರ್ಡರ್ ಕೊಡಕ್ ಬಂದಿದ್ರು. ಊರು ಜನ ಒಂದು 10 ಜನ ಬಂದಿದ್ರು, ಸರ್ ಅವ್ರ ಕೈಗೆ ಕೊಡ್ಬೇಡ್ರಿ ನನ್ನ ಕೈ ಕೊಡ್ರಿ ಅಂತೇಳಿ ಅವ್ರು ನನ್ನ ರಿಲೀವ್ ಆರ್ಡರ್ ಇಸ್ಕೊಂಡ್ರೆ ಹೊರತಾಗಿ ನನ್ನ ಕೈ ಕೊಡ್ಲಿಲ್ಲ. ಯಾಕಂದ್ರೆ ಬೇಜಾರಾಗ್ತಾರೆ ಸರ್ ಅಂತ. ನಾನು ಅವ್ರಿಗೆ ಇಲ್ಲ, ನನ್ನ ವೃತ್ತಿ ಇದು ಗೌರವ ಇದೆ, ಆದ್ರೆ ನನ್ನ ಕೃಷಿ ಇದೆಯಲ್ಲ ಅದು ಎಂದೆಂದಿಗೂ ನಾನು ನನ್ನ ಜೀವನ ಪರ್ಯಂತ ನಾನು ಅದನ್ನ ರೂಢಿಸ್ಕೊಂಡ್ ಬಂದಿರತಕ್ಕಂತ ಒಂದು ವ್ಯವಸ್ಥೆ ಅದು. ಹಾಗಾಗಿ ನಾನು ಕೃಷಿಯನ್ನು ಬಿಡಕ್ ಸಾಧ್ಯ ಇಲ್ಲ ಅಂತ ನಂಬ್ಕೊಂಡ್ ಬಂದಿದ್ರಿಂದ ಇವತ್ತಿಗೂ ನಾನು ಆ ಕೃಷಿಯನ್ನು ನಾನು ಇಷ್ಟಪಡ್ತೇನೆ ಸರ್. ನಾವು ಕಷ್ಟ ಅನ್ಕೊಂಡಿಲ್ಲ ಇದನ್ನ, ಕೃಷಿ ಕಷ್ಟ ಅಲ್ಲ, ಕೃಷಿ ಇಷ್ಟಪಡಬೇಕು. ಇಲ್ಲಿ ನಾವು ಲಾಭಾಂಶವನ್ನು ನೋಡಿದಾಗ ಕಷ್ಟ ಅನಿಸುತ್ತೆ ಹೊರತಾಗಿ ಆ ಕೃಷಿಯಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಮ್ಮನ್ನೇ ನಾವು ಮೈಮರಿತೀವಿ ಸರ್. ಅಷ್ಟೊಂದು ಅನುಭವವನ್ನು ನಮಗೆ ಕೃಷಿ ಕೊಡುತ್ತೆ. ಹಾಗಾಗಿ ನಾನು ಈಗ ಬಂದಿದ್ದೀನಿ ಸರ್ ನಾನು ಕೃಷಿಗೆ. ಈಗ ಮತ್ತೆ ನಿಮಗೆ ಪುನಃ ಆಯ್ಕೆ ಆದ್ರೆ ಶಿಕ್ಷಕರಾಗಿ? 3 ತಿಂಗಳು ನಮಗೆ ಮತ್ತೆ ಆಯ್ಕೆ ಮಾಡಿಕೊಂಡ್ರಿ ಸರ್. ಆಯ್ಕೆ ಮಾಡಿಕೊಂಡಾಗ ನಾನು ಈಗ ಜಗಳೂರು ತಾಲೂಕು ಬುಳ್ಳನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದೆ. ಅಲ್ಲಿ 17 ವರ್ಷ ಕೆಲಸ ಮಾಡಿದ್ವಿ. ಅಲ್ಲಿಯ ಅನುಭವಗಳನ್ನ ಅಲ್ಲಿ ಶಾಲೆ ಬಿಟ್ಟ ತಕ್ಷಣ ನಾನು ಮತ್ತೆ ಊರಿಗೆ ಬಂದು ಅಂದ್ರೆ ಕೃಷಿ. ನಾವು ಅದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್ ನಮಗೆ. ಕೃಷಿ, ಶಾಲೆ ಮತ್ತೆ ನಮ್ಮ ಮನೆ, ಏನು ನನ್ನ ಒಂದು ಪ್ರವೃತ್ತಿ ಇದೆ ಕವಿ ಬರೀತಕ್ಕಂಥದ್ದು, ಎಲ್ಲವನ್ನೂ ಒಟ್ಟುಗೂಡಿಸಿಕೊಂಡು ನಾನು ನನ್ನ ಜೀವನವನ್ನು ಕಟ್ಟಿಕೊಂಡಿದ್ದೇನೆ. ವಿನಃ ಯಾವೊಂದರಲ್ಲೂ ನಾನು ವಿಫಲನಾಗಿಲ್ಲ, ಎಲ್ಲದರಲ್ಲೂ ನಾನು ಸಕ್ಸಸ್ ಕಂಡಿದ್ದೀನಿ. ಆ ಸಕ್ಸಸ್ನಿಂದ ನನ್ನ ಆರೋಗ್ಯ ಚೆನ್ನಾಗಿದೆ, ಬದುಕು ಚೆನ್ನಾಗಿದೆ, ತೃಪ್ತಿ ಇದೆ. ಆರ್ಥಿಕ ಲಾಭ ನಷ್ಟ ನಾನು ನೋಡ್ತಾ ಇಲ್ಲ, ಆದರೆ ನಾನು ಬದುಕಿನ ಆನಂದ ಹೋಯ್ತಲ್ಲ ಅದು ಯಾವ್ದು ಕೊಟ್ಟರು ಸಿಗಲ್ಲ, ಅದು ನನಗೆ ಕೃಷಿ ಜೊತೆಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೆ ಸರ್. ಈಗ ಒಟ್ಟಾರೆ ನಿಮ್ಗೆ 1 ಎಕರೆ ಕೃಷಿ ಭೂಮಿ ಇದೆ, ಅದರಲ್ಲಿ ಯಾವ ರೀತಿಯಾದಂತಹ ಒಂದು ಕೃಷಿಯನ್ನು ಅಳವಡಿಸಿಕೊಂಡಿದ್ದೀರಿ? ಮಾಡಿದ್ದೀರಾ? ನಮ್ಮಲ್ಲಿ ತಂದೆಯಿಂದ ಬಂದಿರತಕ್ಕಂಥದ್ದು 7 ಎಕರೆ ಜಮೀನು ಇದೆ ಸರ್. ಅದರಲ್ಲಿ ನಾವು ಮೊದಲೆಲ್ಲ ನಾವು ಶೇಂಗಾ, ಮೆಕ್ಕೆಜೋಳ, ರಾಗಿ, ನವಣೆ ಇಂತರ ಬೆಳೀತಾ ಇದ್ವಿ. ಆದ್ರೆ ಇತ್ತೀಚೆಗೆ ನಾವೇನು ನಮ್ಮ ಕೊರೋನಾ ಅಂತಕ್ಕಂತ ಒಂದು ದೊಡ್ಡ ಪಾಠ ನಮ್ಗೆ ಹೇಳ್ಕೊಡ್ತು. ಅದಾದ್ಮೇಲೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ. ಅದು ಎಷ್ಟು ಸಮಸ್ಯೆ ಇದೆ ಅಂತಂದ್ರೆ, ಇವತ್ತು ರೈತ ಕೃಷಿಯನ್ನ ಬಿಟ್ಟು ಹೋಗ್ಬೇಕು ಅನ್ನುವಂತ ಮಟ್ಟಕ್ಕೆ ಇವತ್ತು ಕೃಷಿ ಕಾರ್ಮಿಕರ ಕೊರತೆಯನ್ನು ಅನುಭವಿಸ್ತಿದ್ದಾರೆ. ಹಾಗಾಗಿ ನಾವು ಮನೆಯಲ್ಲಿ ಇರ್ತಕ್ಕಂಥವ್ರೇ ಕೃಷಿ ಮಾಡಬೇಕು ಅಂತ ಅನ್ಕೊಂಡಾಗ ನಾವು ಸಮಗ್ರ ಕೃಷಿಯನ್ನ ಮಾಡಬೇಕು, ಅದರ ಜೊತೆ ಜೊತೆಗೆ ನಾವು ನಮ್ಮ ಜೀವನವನ್ನು ಕಟ್ಕೋಬೇಕು ಅಂತಂದು ಹೇಳಿಬಿಟ್ಟು ನಾವು ಸಮಗ್ರ ಕೃಷಿಯನ್ನ ಮಾಡ್ಬೇಕು ಅಂತೇಳಿ ಈಗ ನಮ್ಮ ತಂದೆಯವರು ಹಾಕಿರ್ತಕ್ಕಂಥ 100 ತೆಂಗಿನ ಮರಗಳಿದೆ ಸರ್. ತೆಂಗಿನ ಮರಗಳ ಜೊತೆ ಜೊತೆಗೆ ಈಗ ನಾನು 1 ವರ್ಷದಿಂದ 1 ಎಕರೆ ಅಡಿಕೆಯನ್ನು ಹಾಕಿದ್ದೀನಿ, ಅದರೊಳಗೆ ಬಾಳೆ ಹಾಕಿದ್ದೀನಿ, ಮತ್ತೆ ಬೇರೆ ಬೇರೆ ಈಗ ಮೊನ್ನೆ ಗೋಡಂಬಿ ತಂದು ಹಾಕಿದ್ದೀನಿ, ಬುಕ್ಕಿ ಅಥವಾ ಇದು ಸೀಬೆ ಕೃಷಿಯನ್ನ ಮಾಡಬೇಕು. ಎಲ್ಲ ಒಟ್ಟು ಸಮಗ್ರ ಕೃಷಿ ಜೊತೆ ಜೊತೆಗೆ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ನನ್ನ ಮೇನ್ ಇಂಟೆನ್ಷನ್ ಸರ್. ಯಾಕಪ್ಪ ಅಂದ್ರೆ ನನ್ನ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರ, ಜೀವಾಮೃತ ಮಾಡಕ್ ಬೇಕಾಗಿರ್ತಕ್ಕಂಥ ಗಂಜಲ ಎಲ್ಲದೂ ನಾನೇ ಉತ್ಪಾದನೆ ಮಾಡ್ಕೋಬೇಕು. ನಾನು ಹೊರಗಿಂದ ಗೊಬ್ಬರ ತಂದಾಕ್ತಕ್ಕಂಥ ಅವಶ್ಯಕತೆ ನನಗಿಲ್ಲ. ನನ್ನ ಹೊಲದಲ್ಲೇ ನನ್ನ ಕೃಷಿಯ ಜೊತೆಗೆ ಏನ್ ಬೇಕೋ ಅದನ್ನ ನಾನೇ ಬೆಳ್ಕೋಬೇಕು, ತಂದು ನಾನೇ ಉತ್ಪಾದನೆ ಮಾಡ್ಕೋಬೇಕು ಅಂತೇಳಿ ನನ್ನ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆಯನ್ನು ನಾನು ಬಳಕೊಂಡು ಸಮಗ್ರ ಕೃಷಿಯನ್ನು ನಾನು ಅಳವಡಿಸಿಕೊಂಡಿದ್ದೇನೆ ಸರ್. ಅಂದ್ರೆ ಯಾವುದೇ ಒಂದು ಬೆಳೆಗೆ ಸೀಮಿತ ಆಗದೆ ಸಮಗ್ರ ಕೃಷಿಯತ್ತ ನಿಮ್ಮ ಮನಸ್ಸು ಯಾಕೆ ಬಂತು? ಯಾಕೆ ಅಂತಂದ್ರೆ ಇವತ್ತು ನಾವು ಒಂದು ಬೆಳೆಯನ್ನ ಬೆಳೆದು ಶ್ರೀಮಂತರಾಗೋದು ಅಥವಾ ಅದರಿಂದ ನಾವು ಬದುಕು ಕಟ್ಕೊಳ್ಳೋದು ಕಷ್ಟದ ಪರಿಸ್ಥಿತಿ ಇದೆ ಸರ್. ಯಾಕಪ್ಪ ಅಂದ್ರೆ ಇವತ್ತು ಹವಾಮಾನ ವೈಪರೀತ್ಯ ನಮ್ಮನ್ನೆಲ್ಲರನ್ನು ಕಾಡುತ್ತೆ. ನಮಗೆ ಬೇಕಾದಾಗ ಮಳೆ ಬರಲ್ಲ, ಬೇಡವಾದಾಗ ಸಾಕಷ್ಟು ಮಳೆ ಸುರಿಯುತ್ತೆ. ಅದರಿಂದ ನಾವು ಬೆಳೆದಿರ್ತಕ್ಕಂಥದ್ದು ನಮ್ಮ ಕೈ ಸಿಗುತ್ತೆ ಅಂತಕ್ಕಂಥ ನಂಬಿಕೆನೆ ಇವತ್ತು ನಾನು ನಮ್ಮ ರೈತಾಪಿ ಕುಟುಂಬದಲ್ಲಿ ಇಲ್ಲ ಆ ಮಟ್ಟಕ್ಕೆ ಬಂದಿದೆ ಸರ್. ಒಳ್ಳೆ ಬೆಳೆ ಬಂದಂತ ಸಂದರ್ಭದಲ್ಲಿ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿಯಾಗಿ ಬೆಳೆ ಕೈ ಕೊಡುತ್ತೆ, ಇಲ್ಲ ಬೆಳೆ ಹಾಕುವುದಕ್ಕಿಂತ ಮುಂಚೆನೆ ಬೇಕಾದಷ್ಟು ಮಳೆ ಬಂದ್ಬಿಟ್ಟು ಇಲ್ಲ ಬರಗಾಲ ಬಂದ್ಬಿಟ್ಟು ಬದುಕನ್ನ ಅನಿಶ್ಚಿತತೆಗೆ ತಳ್ಳುತ್ತೆ. ಹಾಗಾಗಿ ಆ ಒಂದು ಪರಿಸ್ಥಿತಿ ಬರಬಾರದು ಅನ್ನೋ ಕಾರಣಕ್ಕೆ ನಾವು ಸಮಗ್ರ ಕೃಷಿಯನ್ನು ಮಾಡಿದಾಗ ಒಂದಲ್ಲ ಒಂದು ಪದ್ಧತಿ ನಮ್ಮನ್ನ ಕೈ ಹಿಡಿಯುತ್ತೆ. ಹೈನುಗಾರಿಕೆ ನಮಗೆ ದಿನದ ಖರ್ಚಿಗಾಗುತ್ತೆ, ಇದು ಕುರಿ ಸಾಕಾಣಿಕೆ ನಮಗೆ ತಿಂಗಳ ಖರ್ಚಿಗಾಗುತ್ತೆ, ಹಾಗೆ ಅಡಿಕೆ ಅದು ಜೀವನ ಪರ್ಯಂತಕ್ಕೆ ಬೇಕಾಗುತ್ತೆ, ಇನ್ನು ತೆಂಗು ನಮ್ಮ ತಂದೆಯವರು ಹಾಕಿರ್ತಕ್ಕಂಥ ತೆಂಗು ನಮಗೆ ದಿನನಿತ್ಯದ ಇದಕ್ಕೆ ಬರುತ್ತೆ, ಮತ್ತೆ ಹಣಕಾಸಿಗೂ ವರ್ಷಕ್ಕೆ 1,000 ಕಾಯಿಗಳು ಸಿಗುತ್ತೆ, ಅದರಿಂದ ನಮಗೆ 1,000 ರೂಪಾಯಿ ದುಡ್ಡು ಸಿಗುತ್ತೆ. ಹಾಗಾಗಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ. ಹಾಗಾಗಿ ನಾನು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದೆ. ಈಗ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುವಂತವ್ರು ನೀವು, ಈಗ ಬಿಡುವಿನ ವೇಳೆಯಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಯಾವ ರೀತಿ ತೊಡಗಿಕೊಳ್ತೀರಾ? ಬಿಡುವಿನ ವೇಳೆ ಅಂದ್ರೆ ನಮಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30 ಡ್ಯೂಟಿ ಸರ್ ನಮ್ದು, ಶಿಕ್ಷಕ ವೃತ್ತಿ. ಅದಾದ ನಂತರ ನಾವು ಫ್ರೀ ಆಗಿರ್ತೀವಿ, ಬೇರೆ ಇಲಾಖೆಗಳು 24 ಗಂಟೆ ಕೆಲಸ ಮಾಡಬೇಕಾಗುತ್ತೆ. ಆದ್ರೆ ನಮ್ದು ಏನಪ್ಪ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30 ಅಷ್ಟೇ, ಇನ್ನು ಬೆಳಗ್ಗೆ 6:00 to 9:30 ನಾನು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ತೇನೆ. ಬೆಳಗ್ಗೆ 6 ಗಂಟೆಗೆ ಕೃಷಿ ಜಮೀನಿಗೆ ಹೋಗ್ಬಿಟ್ಟು ಹಸುಗಳ ಯೋಗಕ್ಷೇಮವನ್ನು ನೋಡ್ಕೊಂಡ್ಬಿಟ್ಟು ಅವಕ್ಕೆ ಮೇವು ನೀರು ಎಲ್ಲ ನೋಡ್ಬಿಟ್ಟು ಸಗಣಿಯನ್ನ ಎತ್ತಾಕ್ಬಿಟ್ಟು ಹಾಲು ಕರ್ಕೊಂಡು ಅದನ್ನ ಹೋಗಿ ಡೈರಿ ಕೊಟ್ಟು ಬರ್ತೀನಿ. ಮತ್ತೆ ಶಾಲೆಗೆ ಹೋಗಿ ಬಂದ್ಮೇಲೆ ಸಂಜೆ ಮತ್ತೆ ಅದೇ ರೊಟೀನ್ ಕೆಲಸ. ಮತ್ತೆ ನಮ್ಮ ಮನೆಯವರು ಅದನ್ನೆಲ್ಲ ಹಗಲೆಲ್ಲ ದನಗಳನ್ನ ಮೇಯಿಸ್ಕೊಂಡು ಅವಕ್ಕೆಲ್ಲ ಯೋಗಕ್ಷೇಮ ನೋಡ್ಕೊಂಡಿರ್ತಾರೆ. ಸಂಜೆ ನಾನು ಏನ್ ಕೆಲಸ ಮಾಡ್ತೀನಿ ಅಂದ್ರೆ ಬಂದಂತ ಅವನ್ನೆಲ್ಲ ಕೊಟ್ಟಿಗೆ ಕಟ್ಟತಕ್ಕಂಥದ್ದು, ಅವ್ಕೆ ಮೇವು ನೀರು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಹಾಲು ಕರ್ಕೊಂಡು ಮತ್ತೆ ಸಂಜೆ ಹೋಗಿ ಡೈರಿ ಕೊಟ್ಟು ಬಂದ್ಬಿಟ್ಟು ಇಷ್ಟು ಕೆಲಸವನ್ನ ನನ್ನ ವೃತ್ತಿ ನಂತರದ ಸಮಯವನ್ನ ಈ ತರ ನಾನು ತೊಡಗಿಸ್ಕೊಂಡಿದ್ದೀನಿ ಸರ್. ಅಂದ್ರೆ ಇಲ್ಲಿ ಸಾಕಷ್ಟು ನಿಮ್ಮ ಒಂದು ಮನೆಯವರ ಪಾತ್ರ ಇದೆ ಅಂತ ಹೇಳಿ? ತುಂಬಾ ಇದೆ ಸರ್, ಅವರೇ ನನ್ನ ಬೆನ್ನೆಲುಬು. ಇವತ್ತು ನಾನು ಏನೇ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ನಾವಿಬ್ರು ಮಾತಾಡ್ಕಂತೀವಿ ಸರ್. ಇವತ್ತು ನೀನು ಈ ಕೆಲಸ ಮಾಡಿ ನಾನು ಈ ಕೆಲಸ ಮಾಡ್ತೀನಿ, ನಾನು ಇಷ್ಟು ಕೆಲಸ ಬಿಟ್ಟೋಗಿದ್ದೀನಿ, ಇಲ್ಲಿಂದ ಇದು ಮುಂದೆ ನೀನು ನಿರ್ವಹಿಸ್ಕೋ. ಮತ್ತೆ ಸಂಜೆ ಬಂದ ತಕ್ಷಣ ಅವ್ರು ಹೇಳ್ತಾರೆ, ನೋಡ ಇಷ್ಟೆಲ್ಲ ಮಾಡಿದೀನಿ, ಇನ್ನು ಮುಂದಿನ ಕೆಲಸ ನೀನ್ ಮಾಡು, ನಿನಗೆ ಸಂಬಂಧಪಟ್ಟಿರೋದು ಇದೆ, ನೀನು ಕೆಲಸ ಮಾಡು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಆ ಇಬ್ಬರ ಹೊಂದಾಣಿಕೆಯಿಂದ ಇವತ್ತು ನಮ್ಮ ಕೃಷಿ ಸಾಗ್ತಾ ಇದೆ ಸರ್. ಈಗ ನೀವು ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ, ಕೈ ತುಂಬಾ ಸಂಬಳ ಬರ್ತಾ ಇದೆ, ಇವೆಲ್ಲ ಯಾಕ್ರಿ ನಮಗೆ ಆರಾಮಾಗಿ ಇದ್ಬಿಡೋಣ ಅಂತ ಯಾವತ್ತು ನಿಮ್ಮ ಮನೆಯವರು ಹೇಳಲಿಲ್ಲ ನಿಮಗೆ? ಇಲ್ಲ ಸರ್, ನನಗಿಂತ ಹೆಚ್ಚಾಗಿ ಅವ್ರ ಕೃಷಿಯನ್ನ, ಯಾಕಪ್ಪಂದ್ರೆ ಅವ್ರು ಹುಟ್ಟಿದಿಂದನೂ ಖುಷಿಯಿಂದನೇ ಬಂದಿರತಕ್ಕಂಥವ್ರು. ಯಾಕಂದ್ರೆ ಅವರು ಸಹ ಕೃಷಿ ಚಟುವಟಿಕೆಗಳಲ್ಲಿ ಕಷ್ಟಪಟ್ಟು ದುಡ್ದು ಬಂದಿರೋರು. ಯಾಕಪ್ಪಂದ್ರೆ ಜೀವನ ಅಂತ ಏನಂದ್ರೆ ಅವ್ರನ್ನ ಕೇಳಿ ನಾನು ಅರ್ಥ ಮಾಡ್ಕೋಬೇಕು, ಅಷ್ಟು ಕಷ್ಟವನ್ನು ಅನುಭವಿಸಿದ್ರು. ಯಾಕಪ್ಪಂದ್ರೆ ಅತಿ ಬಡತನದ ಕುಟುಂಬದಲ್ಲಿ ಅವರು ಬಂದ್ರು, ನಮ್ಮ ಅಕ್ಕನ ಮಗಳೇ ಆಗಿದ್ರು ಸಹ ನಮ್ಮ ಕುಟುಂಬದ ಪ್ರೋತ್ಸಾಹ ಇದ್ರೂ ಸಹ ಅವರು ಜೀವನ ತುಂಬಾ ಕಷ್ಟವನ್ನ ಅನುಭವಿಸಿ ಕಷ್ಟದಲ್ಲಿಯೇ ಬೆಳೆದು ಬಂದ್ರು. ಕೃಷಿಯೊಂದೇ ನಮ್ಮನ್ನು ಕೈ ಹಿಡಿತೆ ಅನ್ನತಕ್ಕಂಥ ಬಲವಾದ ನಂಬಿಕೆ ಅವರು ಸರ್. ಅದಕ್ಕೆ ನಾನು ಬೆಂಬಲವಾಗಿ ನಾನು ನಿಲ್ಲೇಬೇಕು ಅಂತೇಳಿ ನಾನು ನಿಂತಿದ್ದೀನಿ ಸರ್. ಸಾಕಷ್ಟು ಜನ ನಮ್ಗೆ ಹೇಳ್ತಾರೆ, ನಮ್ಮ ಸಂಬಂಧಿಕರು ಹೇಳ್ತಾರೆ, ನಮ್ಮ ಸುತ್ತಮುತ್ತ ಹೇಳ್ತಾರೆ, ಫ್ರೆಂಡ್ಸ್ ಎಲ್ಲ, ಶಿಕ್ಷಕಾಗಿ ಬೇಕಾದ ಸಂಬಳ ಇದೆಯಾ, ಇಲ್ಲ ಟೌನ್ಗೆ ಹೋಗಿ ಮಕ್ಕಳನ್ನ ಓದಿಸ್ಕೊಂಡು ಆರಾಮಾಗಿರೋ ಅಂತೇಳಿ. ಆದ್ರೆ ನಮಗಿಲ್ಲ, ನಮಗೆ ಇರತಕ್ಕಂಥದ್ದು ಕೃಷಿ ಜಮೀನು. ನಾ ಕೃಷಿ ಜೊತೆ ಜೊತೆಗೆ ನಾನು ಬದುಕು ಕಟ್ಕೋಬೇಕಾದ ವಿನಃ ಎಲ್ಲೋ ಹೋಗಿ ನಾನು ಎಲ್ಲದನ್ನೂ ಕೊಂಡ್ಕೊಂಡು ತಿನ್ನುವಂತ ಅವಶ್ಯಕತೆ ನನಗಿಲ್ಲ. ನಾನು ಹೊಲಕ್ಕೆ ಬೇಕಾದ್ರೆ ನಾನು ಬೆಳ್ಕೊಂಡು ತಿಂತೀನಿ. ಅದಕ್ಕೆ ನನ್ನ ಮನೆಯವರು ಒಪ್ಪಿದ್ರು. ಇವತ್ತು ಏ ನಾನು ಮೇಷ್ಟ್ರೆ ಅಂತ ಅಂತ ಅವ್ರು ಎಂದೂ ಹೇಳ್ಕೊಂಡಿಲ್ಲ ಸರ್. ಅವ್ರ ಕೆಲಸ ಅವರು ನಾನು ಕೃಷಿಯಾಗೆ ಮಾಡ್ತೀನಿ, ಎಷ್ಟು ನನಗಿಂತ ಹೆಚ್ಚು ಕೆಲಸ ಅವ್ರು ಮಾಡ್ತಾರೆ ಕೃಷಿನಲ್ಲಿ. ನಂದೇನಾದ್ರು ಬೆಳಗ್ಗೆ 2 ಗಂಟೆ ಸಂಜೆ 2 ಗಂಟೆ ಅಷ್ಟೇ, ಆದ್ರೆ ಉಳಿದಂತ ಎಲ್ಲಾ ಸಮಯ ಕೃಷಿಯಲ್ಲೇ ತೊಡಗಿಸಿಕೊಂಡಿರ್ತಕ್ಕಂಥವ್ರು ನಮ್ಮನೆಯರ ಸರ್. ಈಗ ನೀವು ನಿಮ್ಮ ಒಂದು ಊರಿನಲ್ಲಿ ಹಳ್ಳಿಯಲ್ಲೇ ವಾಸವನ್ನ ಮಾಡಿದ್ದೀರಾ, ಈಗ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯಾವ ರೀತಿ ಚಿಂತನೆ ಮಾಡಿದ್ರಾ? ಮಕ್ಕಳ ವಿದ್ಯಾಭ್ಯಾಸ ಮೊದಲು ನನ್ನ ದೊಡ್ಡ ಮಗಳು ಇಲ್ಲಿ ಚಿತ್ರದುರ್ಗದಲ್ಲೇ ಬಂದು ಓದ್ತಾ ಇಲ್ಲ, ನಮ್ಮ ಅಕ್ಕರ ಮನೆ ಇತ್ತು, ಅಲ್ಲಿ ಬಂದು ಅವಳು ಓದಿದ್ಲು. ಕೊರೋನಾ ಬರೋವರೆಗೂ ಓದಿದ್ಲು. ಒಂದ್ ಎರಡು ವರ್ಷ ಅಂದ್ಕೊಂಡ್ವಿ ನಾವು ಮಕ್ಕಳ ಎಜುಕೇಶನ್ಗೋಸ್ಕರ ಫಸ್ಟ್ ಅವ್ರನ್ನ ದಡ ಮುಟ್ಸೋಣ, ಆಮೇಲೆ ನಾವು ಹೋಗೋಣ ಅಂತೇಳಿ ನಾವು 2 ವರ್ಷ ಚಿತ್ರದುರ್ಗದಲ್ಲಿ ಬಂದಿದ್ದು ನಿಜ ಸರ್. 2 ವರ್ಷ ಬಂದು ಇಲ್ಲಿ ವಾಸ ಮಾಡಿದ್ವಿ. ಆದ್ರೆ ಕೊರೋನಾ ಬಂದಾಗ ಎಲ್ಲ ಬದುಕು ದಿಕ್ಕಾಪಾಲ ಆಯ್ತು. ನಾವು ಕಟ್ಕೊಂಡಿರ್ತ ಕನಸುಗಳು ಓದು, ಯಾಕಪ್ಪ ನಾವು ಮಕ್ಕಳನ್ನ ಓದಿಸ್ತೀವಿ ಅನ್ನೋ ನಂಬಿಕೆನೇ ಇಲ್ದಂಗ ಆಗೋಗ್ಬಿಡ್ತು. ಯಾಕಪ್ಪ ಯಾರು ಬದುಕ್ತೀವಿ ಯಾರು ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ ಅಂತ ಒಂದು ಕಾಲಘಟ್ಟದಲ್ಲಿ ಇದ್ದಾಗ ತೀರ್ಮಾನ ಮಾಡಿದ್ವಿ ಸರ್. ಏನ ಆಗಿದ್ದಾಗ್ಲಿ ನಾವು ವಾಪಸ್ ಹೋಗ್ಬಿಡೋಣ ಅಂತೇಳಿ ನಾವು ಊರಿಗೆ ಹೋದ್ವಿ. ಊರಿಗೆ ಹೋದ ಸಂದರ್ಭದಲ್ಲಿ ಮಗಳನ್ನ ಅವ್ರ ಎಜುಕೇಶನ್ ನನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಕೊಂಡೆ. ನಾನು ಇಬ್ಬರು ಮಕ್ಕಳನ್ನ ನಾನು ಡ್ಯೂಟಿ ಮಾಡ್ತಕ್ಕಂತ ಹಿರೇಮಲ್ಲನಹೊಳೆ ಶಾಲೆಗೆ ನಾನು ನನ್ನ ಮಕ್ಕಳನ್ನ ಸೇರಿಸ್ಕೊಂಡೆ. ಎಲ್ಲರೂ ನಕ್ಕರು, ಅಯ್ಯೋ ನೀನು ಸರ್ಕಾರಿ ಶಾಲೆ ಮೇಷ್ಟಾಗಿ ಯಾವ್ದನ್ನ ಒಂದ್ ಒಳ್ಳೆ ಶಾಲೆಗೆ ಹಾಕದ್ ಬಿಟ್ಟು ನೀನ್ ನಿನ್ ಶಾಲೆ ಸೇರಿಸ್ಕೊಂಡೆ ಅಂತಂದ್ರು. ನಾನು ಹೆಮ್ಮೆಯಿಂದ ಹೇಳ್ಕೊಂತಿದ್ದೆ ಸರ್, ನನ್ನ ಮಗಳು ನಾನು ಸರ್ಕಾರಿ ಶಾಲೆ ಸೇರಿಸ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ನಾನು ಪಾಠ ಮಾಡ್ತಕ್ಕಂಥ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು, ಆ ಮಕ್ಕಳ ಜೊತೆಗೆ ನನ್ನ ಮಕ್ಳಿಗೆ ಪಾಠ ಮಾಡ್ತೀನಿ ಅಂದ್ರೆ ನಾನು ಎಲ್ಲಾ ಮಕ್ಕಳನ್ನು ಸಮಾನ ದೃಷ್ಟಿಯಿಂದ ನೋಡ್ತೀನಿ ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿತ್ತು ಅಂತಕ್ಕಂಥದ್ದನ್ನ ನಾನು ಅವತ್ತು ಹೇಳಿದ್ದೆ ಸರ್. ಆಮೇಲೆ ಏನಾಯ್ತು ಅಂದ್ರೆ ಅದೇ ಮಕ್ಕಳ ಒಂದು ವಿಶೇಷವಾಗಿರ್ತಕ್ಕಂಥ ಏನಾದ್ರು ಸಾಧನೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ ಸರ್. ನನ್ನ ಮಕ್ಕಳು ದೊಡ್ಡದಾಗಿ ಓದ್ಬೇಕು ಅಂತ ಅಂದು ಆಗ ಹಂಗಾಗಿ ನನ್ನ ಮಗಳಿಗೆ ಬಳ್ಳಾರಿನಲ್ಲಿ ಒಂದು ಸೀಟ್ ಸಿಕ್ತು ಸರ್. ಹಂಗಾಗಿ ದೊಡ್ಡ ಮಗಳನ್ನ ನಾನು ಅಲ್ಲಿ ಬಳ್ಳಾರಿನಲ್ಲಿ ಓದಿಸಿದೆ. ಚಿಕ್ಕ ಮಗಳು 2 ವರ್ಷ ನನ್ನ ಹತ್ರ ಓದ್ಸ್ಕೊಂಡು ಆಮೇಲೆ ಅವಳನ್ನ ಯಾಕಂದ್ರೆ ನಾನು ಆ ಶಾಲೆಯಿಂದ ನನ್ಗೆ ಹೆಚ್ಚುವರಿಯಾಗಿ ಟ್ರಾನ್ಸ್ಫರ್ ಆಗಿ ಬೇರೆ ಶಾಲೆಗೆ ಹಾಕಿದ್ದೆ ಸರ್. ಹಾಗಾಗಿ ನಾನು ಮಕ್ಕಳನ್ನು ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಕ್ಕಂಥದ್ದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ನನ್ನ ಮಗಳನ್ನ ಜಗಳೂರಲ್ಲಿರ್ತಕ್ಕಂಥ ಖಾಸಗಿ ಶಾಲೆಗೆ ಸೇರಿಸಿದ್ದೆ ಸರ್. ಹಾಗಾಗಿ ಇವತ್ತು ಮಕ್ಕಳು ಇಬ್ರು ಚೆನ್ನಾಗಿ ಓದ್ತಿದ್ದಾರೆ ಸರ್. ನಾವು ತಗೊಂಡಿರತಕ್ಕಂಥ ತೀರ್ಮಾನ ತಪ್ಪಿಲ್ಲ ಅಂತಕ್ಕಂಥದ್ದು ನಮಗೂ ಅನುಭವಕ್ಕೆ ಬಂದಿದೆ ಸರ್. ಆದ್ರೆ ಸರ್ಕಾರಿ ಶಾಲೆ ಮೇಷ್ಟ್ರು ಸರ್ಕಾರಿ ಶಾಲೆನಲ್ಲಿ ಅಟ್ಲೀಸ್ಟ್ 1 ವರ್ಷನಾದ್ರೂ ನಾನು ಓದಿಸಿದ್ನಲ್ಲ ಅಂತಕ್ಕಂಥ ಹೆಮ್ಮೆ ನನ್ನದಿದೆ ಸರ್. ಈಗೆಲ್ಲ ಸಾಕಷ್ಟು ಈಗ ನೋಡಿದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಲಿಕ್ಕೆ ಯಾರು ಮುಂದೆ ಬರ್ತಾ ಇರಲಿಲ್ಲ ಅಲ್ವಾ? ಹೌದು ಸರ್. ಎಲ್ಲ ಎಷ್ಟೇ ಹಣ ಖರ್ಚಾದ್ರೂ ಬರೇ ಖಾಸಗಿ ಶಾಲೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಅಂತೀರಾ? ಇದಕ್ಕೆ ಏನು ಕಾರಣ ಇಲ್ಲ ಸರ್. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಅಂತಕ್ಕಂಥ ಮನೋಭಾವ ಪೋಷಕರಲ್ಲಿ ಬಂದಿದೆ ಸರ್. ಆದ್ರೆ ನಮ್ಮ ಕೆಲಸದ ಒತ್ತಡ ನಡುವೆ ನಾವು ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಹಗಲು ಇರಲು ದುಡಿತೀವಿ ನಾವು. ಯಾಕಪ್ಪ ಅಂದ್ರೆ ಇಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕ ಅಂತಂದ್ರೆ ಅವನು ಆಲ್ ಇನ್ ಒನ್. ಅವನು ಕ್ಲರ್ಕ್ ಅವನೇ ಆಗ್ಬೇಕು, ಹೆಡ್ ಮಾಸ್ಟರ್ ಅವನೇ ಆಗ್ಬೇಕು, ಕಸ ಹೊಡಿಯೋನವನೇ ಆಗ್ಬೇಕು, ರೇಷನ್ ತರೋನವನೇ ಆಗ್ಬೇಕು, ತರಕಾರಿ ತರೋನವನ ಆಗ್ಬೇಕು. ಇಷ್ಟೆಲ್ಲ ಒತ್ತಡಗಳ ನಡುವೆ ನಾವು ಮಕ್ಕಳ ಭವಿಷ್ಯವನ್ನ ಕಟ್ಟಿಕೊಡ್ತೀವಿ ಅಂತಂದ್ರೆ ನಮ್ಮನ್ನ ನಾವು ಬೆನ್ ತಟ್ಕೊಳೋದಲ್ಲ, ಪೋಷಕರು ನಮ್ಮನ್ನ ನಾವು ಒಳ್ಳೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಬೆನ್ ತಟ್ಟಿದ್ದಿದೆ ಸರ್. ನಾನು ಹೋಗಿರ್ತಕ್ಕಂಥ ಶಾಲೆಗಳಲ್ಲಿ ಹೋದಾಗ ಕೆಲವು ಪೋಷಕರು ಸರ್ ನಮ್ಮ ಒಳ್ಳೆ ಮೇಷ್ಟ್ರು ಬಂದಿದ್ದಾರೆ ಅಂತೇಳಿ ಖಾಸಗಿ ಶಾಲೆ ಬಿಡಿಸಿ ಸರ್ಕಾರಿ ಶಾಲೆ ಸೇರಿಸಿರ್ತಕ್ಕಂಥ ಪೋಷಕರು ಇದ್ದಾರೆ ಸರ್. ಹಾಗಾಗಿ ಶಿಕ್ಷಕರಿಗೆ ಕೆಲಸದ ಒತ್ತಡ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕೆಲಸದ ಒತ್ತಡ ಇದೆ. ಆದ್ರೆ ಕೆಲಸದ ಒತ್ತಡದಲ್ಲಿ ಅವರು ಎಂದೂ ಕರ್ತವ್ಯವನ್ನು ಮರೆತಿಲ್ಲ. ಈಗಲೂ ನಮ್ಮ ಮಕ್ಕಳನ್ನ ನಾವು ಉನ್ನತ ಮಟ್ಟಕ್ಕೆ ಕಳಿಸ್ತಕ್ಕಂತ ಒಂದು ಶಕ್ತಿ ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಇದೆ. ದಯವಿಟ್ಟು ಎಲ್ಲಾ ಪೋಷಕರು ನಾನು ಈ ಮೂಲಕ ಕೇಳ್ಕೊಳ್ತೀನಿ, ಸರ್ಕಾರಿ ಶಾಲೆಗೆ ಸೇರಿಸ್ರಿ. ಆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಶಿಕ್ಷಣದ ರೀತಿನೇ ಬೇರೆ. ಇಲ್ಲಿ ಸರ್ಕಾರದ ಸಾಕಷ್ಟು ಸೌಲಭ್ಯಗಳು ಇದೆ, ಸೌಲಭ್ಯಗಳು ಪ್ರತಿಯೊಂದು. ನಮಗೆ ಹಣ ಬೇಕಾಗಲ್ಲವಾ ಸರ್ಕಾರಿ ಶಾಲೆಯಲ್ಲಿ? ಬೇಕೇ ಇಲ್ಲ ಸರ್, ನಮ್ಗೆ ಹಣ ಬೇಕಿಲ್ಲ, ಏನೂ ಬೇಕಿಲ್ಲ. ನಮ್ಮ ಮಕ್ಕಳನ್ನು ಶಾಲೆ ಕಳಿಸಿದ್ರೆ ಸಾಕಾಗಿದೆ. ಅಷ್ಟು ಕಳಿಸಿದ್ರೆ ನಾವು ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ಕಟ್ಟಿಕೊಡ್ತಕ್ಕಂಥ ಜವಾಬ್ದಾರಿ ಅದನ್ನ ನಾವು ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಮೂಲಕ ನಾನು ಎಲ್ಲ ಪೋಷಕರುಗಳು ಕೇಳ್ಕೊಳ್ತೀನಿ. ದಯವಿಟ್ಟು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ. ನಿಮ್ಮ ಶ್ರಮವಿಲ್ಲದ ಶಿಕ್ಷಣವನ್ನ ನಾವು ಸರ್ಕಾರಿ ಶಾಲೆಯಲ್ಲಿ ಕಾಣ್ತೀವಿ. ಅದೇ ನೀವು ಖಾಸಗಿ ಶಾಲೆಗಳಿಗೆ ಸೇರಿಸಬೇಕಪ್ಪ ಅಂದ್ರೆ ಶ್ರಮ ಬೇಕು. ಯಾಕಪ್ಪ ಅಂದ್ರೆ ಈಗ ನಾನು ನನ್ನ ಮಕ್ಕಳನ್ನು ಖಾಸಗಿ ಶಾಲೆ ಸೇರಿಸಿದ್ರೆ ನಾನು ಎಷ್ಟು ಶ್ರಮ ಪಡ್ತಾ ಇದೀನಿ, ನನ್ನ ಮಕ್ಕಳು ಬಂದು ನಾವು ಓದಿಸಿದ್ರೆ ಮಾತ್ರ ಮಕ್ಕಳು ಓದೋದು, ಇಲ್ಲಾಂದ್ರೆ ಓದಲ್ಲ. ಆದ್ರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲ, ನಾವು ಶಾಲೆಗೆ ಒಂದ್ ಸರಿ ಹೇಳ್ಕೊಟ್ರೆ ಸಾಕು ಅವ್ರು ಅದನ್ನ ಜೀವನ ಪೂರ್ತಿ ಕಲಿತಾರೆ. ಮನೆಯಲ್ಲಿ ಪೋಷಕರು ಹೇಳ್ಕೊಡ್ಲಿ ಹೇಳ್ಕೊಡದೇ ಇರಲಿ, ನಾವು ಕಲಿಸಿದ್ದನ್ನ ಮತ್ತೆ ತಿರುಗಿ ದಿವಸ ಬಂದು ನಮಗೆ ಒಪ್ಪಿಸ್ತಾರೆ. ಆ ಕೆಪಾಸಿಟಿ ಇರತಕ್ಕಂಥದ್ದು ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ಸರ್. ಈಗೆಲ್ಲ ಸಮಗ್ರ ಕೃಷಿಯಲ್ಲಿ ಈಗ ಅಡಿಕೆ, ಬಾಳೆ, ತೆಂಗು ಸಾಕಷ್ಟು ವಿಧವಾದಂತಹ ಬೆಳೆಗಳನ್ನ ಬೆಳೀತಾ ಇದ್ವಿ ಅಂತ ಹೇಳಿದ್ರ. ಈಗ ನಿಮ್ಮ ಕೃಷಿ ಏನ್ ರಾಸಾಯನಿಕ ಕೃಷಿ ಮಾಡ್ತಾ ಇದ್ರೆ ಅಥವಾ ಸಾವಯವ ಕೃಷಿ ಮಾಡ್ತಾ ಇದ್ರ? ಇಲ್ಲ ಸರ್, ನಾವು ಫಸ್ಟ್ ಗೆ ಸ್ವಲ್ಪ ರಾಸಾಯನಿಕವನ್ನ ಬಳಸ್ಕೊಂಡ್ವಿ, ಆದ್ರೆ ಈ ಒಂದು ವರ್ಷದಿಂದ ನಾವು ರಾಸಾಯನಿಕ ಮುಕ್ತವಾಗಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಬಿಟ್ಟು ನಾವು ರಾಸಾಯನಿಕವನ್ನು ಬಳಸ್ತಾ ಇಲ್ಲ ಸರ್. ಕೇವಲ ನಾವು ಜೀವಾಮೃತ ಇದೆ, ಆಮೇಲೆ ಸಗಣಿ ಗೊಬ್ಬರ ಇದೆ, ಕುರಿ ಗೊಬ್ಬರ ಇದೆ, ಜೀವಾಮೃತ ಇದನ್ನೇ ಬಳಸ್ಕೊಂಡು ನಾವು ಕೃಷಿಯನ್ನು ಮಾಡ್ತಾ ಇದೀವಿ. ಅದಕ್ಕೆ ತಕ್ಕಂತೆ ನಮ್ಮ ಬೆಳೆಗಳು ಸಹ ಅದೇ ತರ ಸ್ಪಂದಿಸ್ತಿದ್ದಾವೆ. ನಾವು ಕೊಡ್ತಿರ್ತಕ್ಕಂತ ಊಟ ಎಂತದ್ ಕೊಡ್ತೀವೋ ಅಂತ ಬೆಳೆಯನ್ನ ನಾವು ಕಾಣ್ತಾ ಇದೀವಿ ಅಂತಕ್ಕಂತ ಖುಷಿ ನಮ್ಗಿದೆ ಸರ್. ಸಮಗ್ರ ಕೃಷಿನಲ್ಲಿ ಇದಿದೆ ಸರ್. ಈಗ ಹೇಳಿದ್ರೆ ನೀವು ಸಾವಯವ ಒಂದು ಗೊಬ್ಬರಗಳನ್ನ ಕೊಡ್ತಾ ಇದ್ವಿ, ನಮ್ಮ ಬೆಳೆಯಲ್ಲಿ ಸಾಕಷ್ಟು ಖುಷಿಯನ್ನ ಕಂಡಿದ್ವಿ ಅಂತ ಹೇಳಿದ್ರ, ಅಲ್ಲಿ ಏನು ಬದಲಾವಣೆ ಕಂಡಿದ್ರ ಬೆಳೆಗಳಲ್ಲಿ ಮತ್ತು ಭೂಮಿಯ ಒಂದು ಮಣ್ಣಿನಲ್ಲಿ? ನಾವು ರಾಸಾಯನಿಕ ಗೊಬ್ಬರ ಬಳಸಬೇಕಾದ್ರೆ ನಮ್ಮ ಹೊಲದಲ್ಲಿ ಎಲ್ಲೂ ಎರೆಹುಳ ಕಾಣ್ತಾ ಇದೆಯಲ್ಲ ಸರ್, ಬೇಜಾರಾಗ್ತಿತ್ತು. ಆಮೇಲೆ ನಾವು ಹೊಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಮುಳ್ಳಿನ ಮೇಲೆ ನಡ್ಕೊಂಡಂಗ ನಡೆಯಂತ ಆಗಲ್ಲ ಸರ್ ಮಣ್ಣು. ಆದ್ರೆ ಈ ರಾಸಾಯನಿಕ ಬಿಟ್ಟು ನಾವು ಹಂತ ಹಂತವಾಗಿ, ಒಂದೇ ಸರಿ ಬಿಡ್ಲಿಲ್ಲ ನಾವು, ಹಂತ ಹಂತವಾಗಿ ಬಿಟ್ಟು ನಾವು ಮತ್ತೆ ಜೀವಾಮೃತ ಸಗಣಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಕೊಟ್ಕಂತ ನಾವು ಬಂದಾಗ ಈಗ ನಮ್ಮ ಮಣ್ಣು ಹೂವಿನ ತರ ಇದೆ, ಕೆದರಿದ್ರೆ ಸಾಕು ಮಣ್ಣನ್ನ ಸಾಕಷ್ಟು ಎರೆಹುಳ ಕಾಣಿಸ್ತವೆ. ಅದಕ್ಕೆ ನಾವು ಈ ವರ್ಷ ಏನ್ ತೀರ್ಮಾನ ಮಾಡ್ಕೊಂಡೆ ನಾವು ನಮ್ಮನೆಯವರು ಅಂತಂದ್ರೆ, ಅಡಿಕೆನಲ್ಲಿ ಯಾವುದೇ ಕಾರಣಕ್ಕೂ ಬೇಸಾಯನ ಓಡಿಸಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಜೀರಾ ಕಲ್ಟಿವೇಶನ್ ಯಾಕಪ್ಪ ಅಂದ್ರೆ, ಇವತ್ತು ನೋಡಿ ನಮ್ಮ ಹೊಲದಲ್ಲಿ ಕಾಲಿಡಕ್ ಭಯ ಇದೆ ಸರ್, ಅಷ್ಟು ಹುಲ್ಲು ಬೆಳೆದಿದೆ. ಆದ್ರೆ ಅದ್ರ ಮಧ್ಯ ಇರತಕ್ಕಂತ ನಮ್ಮ ಅಡಿಕೆ ಗಿಡ ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತೆ ಸರ್, ಹೊಸ ಹೊಸ ಕುಡಿ ಇಟ್ಟು ಬೆಳೀತಾ ಇದೆ. ಅದೇ ನಾವು ಒಂದು ಎಕರೆ ಬೇರೆ ಕಡೆ ನಾನು ನೋಡೋಣ ಅಂತೇಳಿ ನಾನು ಒಂದು ಎಕರೆ ಒಂದು 10 ಗಿಡ ಹಾಕಿದ್ದೆ ನಾನು ಅಡಿಕೆ ಗಿಡನ, ಅದಕ್ಕೆಲ್ಲ ಗೊಬ್ಬರ ಹಾಕಿದೆ, ಔಷಧ ಹೊಡೆದೆ, ಎಲ್ಲ ಹೊಡೆದೆ, ಹೆಂಗಿದ್ದು ಹಂಗೆ ಇದೆ ಸರ್. ಆದ್ರೆ ನಾನು ಏನು ಮಾಡಿದಂತ ಬರೀ ಸಾವಯವದಲ್ಲಿ ಮಾಡಿರ್ತಕ್ಕಂತ ಅಡಿಕೆ ಗಿಡ ದಿನಕ್ಕೊಂದು ಹೊಸ ರೂಪವನ್ನ ಕೊಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಅದರೊಳಗೆ ಹೋಗಿ ಅಡ್ಡಾಡಿ ಬಂದ್ರೆ ಏನೋ ಒಂದು ಸಮಾಧಾನ, ನನ್ನ ಬೆಳೆ ನನ್ನಷ್ಟೇ ಫ್ರೆಶ್ ಆಗಿದೆ ಅಂತಕ್ಕಂತ ಒಂದನ್ನ ನಾನು ಅನುಭವಿಸಿದ್ದೀನಿ ಸರ್. ಈಗೆಲ್ಲ ಗುಣಮಟ್ಟದ ಬೆಳೆಗಳನ್ನ ಬೆಳಿಬಹುದಲ್ವಾ? ಹೌದು ಸರ್, ಗುಣಮಟ್ಟದ ಬೆಳೆವನ್ನ ಆಮೇಲೆ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದು ಸರ್. ನಾವು ರಾಸಾಯನಿಕಕ್ಕೆ ಸಾಕಷ್ಟು ದುಡ್ಡು ಖರ್ಚು ಮಾಡೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥದ್ದನ್ನೇ ನಾವು ಹಾಕಿದ್ರೆ ಅದು ನಮ್ಗೆ ಖರ್ಚು ಕಡಿಮೆ ಆಗುತ್ತೆ, ಫಲವತ್ತತೆ ಇರುತ್ತೆ, ಬೆಳೆನೂ ಚೆನ್ನಾಗಿ ಬರುತ್ತೆ. ಈ ಒಂದು ಕಾರಣಕ್ಕೆ ನಾನು ಸಾವಯವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ ಸರ್. ಮತ್ತೆ ಜೊತೆಗೆ ಹೈನುಗಾರಿಕೆಯನ್ನು ಸಹ ಮಾಡಿದ್ವಿ ಅಂತ ಹೇಳಿದ್ರೆ? ಹೌದು ಸರ್. ಹೈನುಗಾರಿಕೆ ಅಂತಂದ್ರೆ ಯಾವ ರೀತಿ ಮಾಡಿದ್ರ? ಹೈನುಗಾರಿಕೆಯಲ್ಲಿ ನಾವು ಫಸ್ಟ್ ಗೆ ಒಂದು ಹಸುವನ್ನ ತಂದಿವಿ ಸರ್. ಹಸುವನ್ನ ತಂದ್ಬಿಟ್ಟು ಅದಕ್ಕೆ ಬೇಕಾಗಿರತಕ್ಕಂತ ಹುಲ್ಲು, ನಾನು ಮೊದಲಿಂದ ಸರ್, ನಾನು SSLC ಪಾಸ್ ಆದ ತಕ್ಷಣ ನಾನು ಮುಂದೆ ಓದ್ಬೇಕನ್ನೋ ಆಸೆ ನನಗಿದ್ದಿಲ್ಲ ಸರ್. ಏನಾದ್ರೂ ಮಾಡಿ ಹೈನುಗಾರಿಕೆ ಮಾಡಬೇಕು ಅಂದ್ರೆ 96-97 ಇಸವಿನಲ್ಲಿ ಹೈನುಗಾರಿಕೆ ಮಾಡಬೇಕು ಅಂತೇಳಿ ಅವಾಗಲೇ ನಾನು ತಲೆ ಕೆಡಿಸ್ಕೊಂಡಿದ್ದೆ ಸರ್. ಹಾಗಾಗಿ ನಮ್ಮ ಸುತ್ತಮುತ್ತ ಎಲ್ಲ ಇದರಲ್ಲಿ ನೇಪಿಯರ್ ಹುಲ್ ಹಾಕಿದಾರೆ ಅಂತ ಗೊತ್ತಾಯ್ತು ಸರ್. ಸಿದ್ದಿಹಳ್ಳಿನಲ್ಲಿ ಅಲ್ಲಿಂದ ಸೈಕಲ್ ತಗೊಂಡೋಗಿ ಒಬ್ಬನೇ ತಗೊಂಡೋಗಿ ಹುಲ್ ತಗೊಂಬಂದು ಹುಲ್ ಹಾಕಿ ಬೆಳೆಸಿದೆ ಸರ್. ಆದ್ರೆ ಅನಿವಾರ್ಯ ಕಾರಣದಿಂದ ನನಗೆ ಅವಾಗ ಹೈನುಗಾರಿಕೆ ಮಾಡಕ್ ಆಗ್ಲಿಲ್ಲ. ಆದ್ರೆ ಆ ವಾಸಿ ಇತ್ತು, ನಾನು ಮಾಡಬೇಕು ಮಾಡಬೇಕು ಅಂತ. ಅದು ಈ ಕೊರೋನಾ ಸಂದರ್ಭದಲ್ಲಿ ನಾವು ಐಡಲ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಹಸುವನ್ನ ತಂದ್ವಿ. ಅದು 4 ಲೀಟರ್ ಹಾಲನ್ನು ಕರೀತಕ್ಕಂತ ಒಂದು ಕೆಪಾಸಿಟಿಯನ್ನು ಇದ್ದಿದ್ದರಿಂದ ನನಗೇನಾಯ್ತು, ಒಂದು ಅನುಭವ ಆಯ್ತು, ಇಲ್ಲ ಇದರಲ್ಲಿ ಏನೂ ಮಾಡಬಹುದು ಅಂತಂದೇಳಿ ಮತ್ತೆ ಇನ್ನೂ ಒಂದು ಹಸುವನ್ನ ತಂದೆ. ಹೀಗೆ 2 ಹಸುವನ್ನ ಕಟ್ಟಿ ನಾವು ಹೈನುಗಾರಿಕೆಯನ್ನು ಮಾಡ್ತೀನಿ. ಮತ್ತೆ ಅದರ ಗಂಜಲವನ್ನ ನಾನು ಶೇಖರಣೆ ಇಟ್ಕೊಂಡ್ಬಿಟ್ಟು ಈ ಜೀವಾಮೃತಕ್ಕೆ ಬಳಸ್ತೀನಿ. ಸಗಣಿಯನ್ನ ನಾವು ತಿಪ್ಪೆಗೆಲ್ಲ ಹಾಕೊಂಡು ಕೊಳಿಸ್ಬಿಟ್ಟು ಆಮೇಲೆ ಅದನ್ನ ಹಾಕ್ತೀನಿ. ಕೆಲ ಸಂದರ್ಭದಲ್ಲಿ ನೇರವಾಗಿ ಪ್ರತಿಯೊಂದು ಗಿಡಕ್ಕೂ ನಾನು ಅವತ್ತಿನ ಸಗಣಿನ ಅವತ್ತೇ ತಗೊಂಡೋಗಿ ಹಾಕ್ತಾ ಇದ್ದೀನಿ ಸರ್. ಅದು ನನ್ನ ಶ್ರಮ, ನನಗೇನೋ ಒಂಥರ ಖುಷಿ, ಇವತ್ತು ಆ ಹೋಗಿ ಹಾಕ್ಬೇಕು ಅಂದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ತಿಪ್ಪೆಗೆ ಹಾಕಂದ್ರೆ ಹಾಕ್ತೀನಿ. ಈ ತರ ಮಾಡಿ ನಾನು ಹೈನುಗಾರಿಕೆಯಲ್ಲೂ ಖುಷಿಯನ್ನು ಕಂಡಿದ್ದೀನಿ ಸರ್. ಈಗ ಹಸು ಸಾಕಾಣಿಕೆ ಅಂತಂದ್ರೆ ಏನು, ನಾಟಿ ಹಸು ಸಾಕಾಣಿಕೆ ಮಾಡಿದ್ರೆ ಯಾವ ರೀತಿ? ಇಲ್ಲ ಸರ್, ಜರ್ಸಿ ತಗೊಂಡಿದ್ದೀವಿ ಸರ್. ನಾಟಿ ಹಸು ಅದು ಹೆಚ್ಚು ಹಾಲು ಕೊಡೋದಿಲ್ಲ, ಯಾಕಂದ್ರೆ ನಾವು ಉದ್ದೇಶ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಹೈನುಗಾರಿಕೆ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಅವತ್ತಿನ ದುಡಿಮೆ ಬರಬೇಕು, ಆದಾಯ ಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮ ನಾಟಿ ಹಸುಗಳು ಅಷ್ಟೊಂದು ಹಾಲು ಕೊಡೋದಿಲ್ಲ, ಹಂಗಾಗಿ ನಾನು ಜರ್ಸಿ ಹಸುವನ್ನು ಕಟ್ಟಿದ್ದೀನಿ ಸರ್. ಈಗ ಜೀವಾಮೃತ ಮಾಡಕ ಇದಕ್ಕೆಲ್ಲ ನಾಟಿ ಹಸುವಿನ ಗಂಜಲು ಸಾಕಷ್ಟು ಉಪಯುಕ್ತ ಅಂತ ಹೇಳ್ತಾರೆ, ಅಂದ್ರೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಲಿಲ್ಲ ನೀವು? ಇಲ್ಲ ಸರ್, ಯೋಚನೆ ಮಾಡಿದ್ವಿ. ಆದ್ರೆ ನಮಗೆ ಈಗ ಇರೋರಿಬ್ರೆ ಸರ್, ನಾವು ಇರೋರಿಬ್ರು ಆಗಿರೋದ್ರಿಂದ ಹೆಚ್ಚು ದನ ಕರುಗಳನ್ನ ಕಟ್ಟಿಕೊಂಡ್ರೆ ಅವನ್ನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವನ್ನ ಬಿಟ್ಟು ನಾವು ಜರ್ಸಿ ಹಸುಗಳನ್ನ ಕಟ್ಟಿಕೊಂಡ್ವಿ. ಜೊತೆ ನಮ್ಮ ಹತ್ರ ಒಂದು ಹಸು, ಎಮ್ಮೆ ಇವೆಲ್ಲವೂ ಇದಾವೆ ಸರ್. ಹಂಗಾಗಿ ಒಂದ್ ಸ್ವಲ್ಪ ಏನಾದ್ರೂ ನಾಟ್ಯದ ಅದಕ್ಕೆ ಜೊತೆ ಸೇರಿಸ್ಕೊಂಡು ನಾವು ಮಾಡ್ತೀವಿ ಅನ್ನೋ ಒಂದು ತೃಪ್ತಿ ಇದೆ ಸರ್. ಅದು ಈಗ ಹಾಲಿನಲ್ಲಿ ಎಷ್ಟು ಆದಾಯ ತಗೊಳ್ತೀರಾ? ಹಾಲಿನಲ್ಲಿ ನಮ್ಗೆ ದಿನಕ್ಕೆ 4-5 ಲೀಟರ್ ಹಾಲು ಕೊಡುತ್ತೆ ಸರ್. ದಿನ ಅಂದ್ರೆ 12 ಲೀಟರ್, 12 ಇಲ್ಲ 60 ಬೇಡ 100 ರೂಪಾಯಿ ಅಂತ ನಮ್ಗೆ ಸಿಗುತ್ತೆ ಸರ್ ಒಂದ್ ದಿನಕ್ಕೆ. ಸಾಕು ನಮ್ಗೆ, ನನ್ನ ಇದಕ್ಕಲ್ಲ, ನಾವು ನಮ್ಮ ಜಮೀನಿಗೆ ಖರ್ಚು ಮಾಡೋದಕ್ಕೆ ಅದ್ 100 ರೂಪಾಯಿ ಸಾಕಾಗುತ್ತೆ ಅಂತ ಅನ್ಕೊಂತೀನಿ ಸರ್. ಈಗ ಹೈನುಗಾರಿಕೆ ಮಾಡಿದ್ರೆ ಜೊತೆ ಮತ್ತೆ ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರ? ಕುರಿ ಸಾಕಾಣಿಕೆ ಯಾಕಪ್ಪ ಅಂತಂದ್ರೆ, ಈಗ ಅದು ನಮ್ಮ ಮನೆಯವರ ಆಸೆ ಸರ್. ಕುರಿ ಸಾಕಾಣಿಕೆ ಮಾಡ್ಬೇಕು ನನಗೆ ಇತ್ತು, ನಾನು ಮಾಡಿಸ್ಬೇಕು ಅಂತ. ಆದ್ರೆ ನಾನು 24 ಗಂಟೆ ನಾನು ಮಾಡೋದಕ್ಕೆ ಆಗಲ್ಲ, ನಾನು ಡ್ಯೂಟಿಗೆ ಹೋಗೋದ್ರಿಂದ ನಮ್ಮನೆ ನಾನು ಮಾಡ್ತೀನಿ ಅಂತ ಒಂದು ಆಸೆ ಪಟ್ರು. ಹಾಗಾಗಿ ಏನಾಯ್ತು ಅಂತಂದ್ರೆ, ಇನ್ನೊಂದು ಇದರಲ್ಲಿ ಏನಾಯ್ತು ಸರ್ ಅಂತಂದ್ರೆ, ಹಸು ಹಾಲು ಕರೆದು ಕೊಟ್ಟು ಬರ್ತಕ್ಕಂಥದ್ದು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಸರ್. ಯಾಕಪ್ಪ ಅಂದ್ರೆ ನಮ್ಮೂರಲ್ಲಿ ಡೈರಿ ಇಲ್ಲ, ಬೇರೆ ಊರಿಗೆ ಹೋಗ್ಬರ್ಬೇಕಾಗಿತ್ತು, ಅಲ್ಲಿ ಸ್ವಲ್ಪ ಸಮಯ ತಿಂತಾ ಇತ್ತು. ಹಾಗಾಗಿ ಆ ಸಮಯವನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಏನ್ ಪ್ರಾರಂಭ ಮಾಡಕೋ ಅಂತಂದ್ರೆ, ನನಗೆ ಹಾಲನ್ನ ನಮ್ಮ ಮನೆ ಖರ್ಚು ಮಾಡೋಣ, ಮನೆ ಬಳಸ್ಕೊಳ್ಳೋಣ, ಹಾಲನ್ನ ಸಗಣಿ ನಮ್ಗೆ ಇದಾಕಾಗುತ್ತೆ. ನಮಗೆ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಾವು ಇಬ್ರು ಜೊತೆ ಕೆಲಸ ಮಾಡ್ಬೋದು ಸರ್ ಅದು. ಹಂಗಾಗಿ ನಾನು ಕುರಿ ಸಾಕಾಣಿಕೆಯನ್ನು ಆಸೆ ಪಟ್ಟು 10 ಕುರಿ ಸಾಕಿದ್ವಿ. ಅದರಿಂದ ಬಂದಿರತಕ್ಕಂತ ಆದಾಯನು ಚೆನ್ನಾಗಿ ಬಂದಿದೆ ಸರ್. ಈಗ ಖಾಲಿ ಆಗಿದೆ, ಮತ್ತೆ ಇನ್ನೊಂದ್ಸರಿ ತರಬೇಕು ಅಂತ, ಈಗ ನೆಕ್ಸ್ಟ್ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಕುರಿ ಸಾಕಾಣಿಕೆ ಅಂತಂದ್ರೆ ನಿಮ್ಮಲ್ಲಿ ಯಾವಾಗ್ಲೂ ಕುರಿಗಳು ಇರಲ್ಲ, ಅಂದ್ರೆ ತರ್ತ್ರಿ ಮೇಸ್ತ್ರಿ ಮಾರಾಟ ಮಾಡ್ತೀರ ಸರ್? ಅಂದ್ರೆ ವರ್ಷದಲ್ಲಿ ಎಷ್ಟು ಬೀಡ್ ಆತರ ಮಾಡ್ತೀರ? ವರ್ಷದಲ್ಲಿ 2 ಬೀಡ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್. ನಾವು ಈಗ 2 ಬೀಡ್ ಮಾಡ್ತಾ ಇದೀವಿ ಸರ್, ಈಗ 2 ಬೀಡ್ ಕಳಿಸಿದೀವಿ, ಈಗ ಇನ್ನೊಂದು ಈಗ ಮತ್ತೆ ಈ ಬೀಡ್ ತರಬೇಕು ಅಂತ ಹೇಳಿ ಸರ್. ಈಗ ಕುರಿ ಮರಿ ಎಲ್ಲಿಂದ ತರ್ತೀರಿ ಮಾಡ್ತೀರಿ? ಈ ಕುರಿ ಸಾಕಾಣಿಕೆದಾರರು ಇರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ನಾವು ಮರಿಗಳನ್ನ ತರ್ತೀವಿ ಸರ್. ಹಿಂಡಿಂಡ್ ತರೋದಿಲ್ಲ, ನಮ್ಗೆ ಬೇಗ ಎಷ್ಟು ಇರುತ್ತೆ ನಮ್ಮ ಕೈಯಲ್ಲಿ ಆದಾಯ, ಅವತ್ತಿನ ತಿಂಗಳ ಆದಾಯ ಎಷ್ಟಿರುತ್ತೆ ಅದ್ರಲ್ಲಿ ಉಳಿಕೆ ಎಷ್ಟಿರುತ್ತೆ ಅದ್ರಲ್ಲಿ ಎಷ್ಟು ಮರಿ ಬರುತ್ತೆ ಅಷ್ಟು 1-2-3 ಮರಿ ತಂದು ಆ ತರ ನಾವು ಸಾಕ್ತೀವಿ ಸರ್. ಹಿಂಡಿಂಡ್ ತರೋದಿಲ್ಲ, ಹಿಂಡ್ ಒಂದ್ಸರಿ ಹಿಂಡನ್ನ ತಂದು ನಾವು ಅನುಭವಿಸಿದ್ವಿ ಸರ್. ಯಾಕಪ್ಪಂದ್ರೆ ಏನ್ ಬಂತು ಅಂದ್ರೆ, ಆ ಮರಿಗಳನ್ನ ಅನ್ಸೈಜ್ ಮರಿಗಳು ಕೊಟ್ಟರು, ಆಮೇಲೆ ಅದರಲ್ಲಿ ಕೆಲವು ರೋಗಗ್ರಸ್ತ ಮರಿಗಳಿದ್ವು, ನಮ್ಗೆ ಅದು ಗೊತ್ತಾಗಲ್ಲ. ನಾವು ಪ್ರಥಮ ಸಾರಿ ಮಾಡಿದಾಗ ನಮ್ಗೆ ಅದು ಗೊತ್ತಾಗ್ಲಿಲ್ಲ. ಹಾಗಾಗಿ ಆ ಹಿಂಡ್ ಪೂರ್ತಿ 10 ಮರಿಗಳು ಸತ್ತೋದು ಸರ್, ನಮಗೆ ಪೂರ್ತಿ ಲಾಸ್ ಆಗ್ಬಿಡ್ತು. ಅವಾಗ್ಲಿಂದ ನಾವು ತೀರ್ಮಾನ ಮಾಡೋದೇನಂದ್ರೆ, ಹಿಂಡ್ ತರಬಾರ್ದು, ನಮಗೆ ಬೇಕಾಗಿರ್ತಕ್ಕಂಥ ಮರು 100 ರೂಪಾಯಿ ಜಾಸ್ತಿ ಆಗ್ಲಿ, ಒಂದೊಂದು ಸಿಂಗಲ್ ಅಥವಾ 2-3 ಮರಿ ತಂದ್ರೆ ನಮಗೆ ಲಾಭದಾಯಕ ಅಂತ ಅನ್ಸಿದೆ ಸರ್. ಒಟ್ಟಾರೆ ಒಂದ್ ಸಲಕ್ಕೆ ಒಂದ್ 10 ಮರಿ ಸಾಕಾಣಿಕೆ ಮಾಡ್ಬೇಕು ಸರ್. ಈಗ 1 ಮರಿ ತರಬೇಕಂತಂದ್ರೆ ಎಷ್ಟು ನೀವು ಹಣ ಕೊಡ್ತೀರಾ? 1 ಮರಿಗೆ 5,000-6,000 ರೂಪಾಯಿ ಕೊಡ್ತೀವಿ ಸರ್. ಎಷ್ಟು ತಿಂಗಳು ಮೇಯಿಸಬೇಕಾಗುತ್ತೆ? ಅದನ್ನ 6 ತಿಂಗಳು ಮೇಯಿಸಬೇಕು, 6-8 ತಿಂಗಳು ಮರಿ ಸೈಜಿನ ಮೇಲೆ ನಾವು ತೀರ್ಮಾನ ಮಾಡ್ಬೇಕಾಗುತ್ತೆ. ಹಂಗಾಗಿ 6-8 ತಿಂಗಳು ಮೇಯಿಸ್ತೀವಿ. ಅದಾದ್ಮೇಲೆ ಅದರ ತೂಕದ ಮೇಲೆ ಅಥವಾ ಅದು ಬೆಳೆದಿರೋ ಬೆಳವಣಿಗೆ ಆಧಾರದ ಮೇಲೆ ನಮಗೆ 15-16-20,000 ವರೆಗೂ ನಮಗೆ ಆದಾಯ ಬರುತ್ತೆ ಸರ್. ಅದ್ರ ಏನ್ ಆಹಾರ ಕೊಡ್ತೀರಾ ಅವಕ್ಕೆಲ್ಲ? ಅದಕ್ಕೆ ಮೆಕ್ಕೆಜೋಳ ಕೊಡ್ತೀವಿ ಸರ್, ಆಮೇಲೆ ನಾವೇ ಹಾಕಿರ್ತಕ್ಕಂತ ನೇಪಿಯರ್ ಹುಲ್ಲನ್ನು ಕೊಡ್ತೀವಿ, ಆಮೇಲೆ ಅಗಸೆ ಚೊಗುಚೆ ಅಥವಾ ಅಗಸೆ ಅಂತ ಕರಿತೀವಲ್ಲ ಅದು ಎಲ್ಲವನ್ನು ನಾವೇ ಬೆಳ್ಕೊಂತೀವಿ ಸರ್. ಆದಷ್ಟು ನಾವು ಹೊರಗಿನ ತಂದು ಹಾಕತಕ್ಕಂಥದ್ದು ಕಡಿಮೆ ಸರ್. ಮೆಕ್ಕೆಜೋಳ ನಾವೇ ಬೆಳ್ಕೊಂತೀವಿ, ಉಳಿದಿರ್ತಕ್ಕಂಥದ್ದೆಲ್ಲದೂ ನಾವೇ ಬೆಳಕ್ ನಮ್ಮ ಇದೇನು ಜೀರಾ ಇದರಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಸರ್. ನಮ್ದು ಖರ್ಚಿಲ್ಲದೆ ಆದಾಯ ತಗೋಬೇಕು ಸರ್, ಆ ತರ ನನ್ನ ಕಾನ್ಸೆಪ್ಟ್ ಇದೆ ಸರ್. ಈಗೆಲ್ಲ ಹೊಲದಲ್ಲಿ ಹೋಗಿ ಕುರಿ ಮೇಯಿಸ್ಕೊಂಡ್ ಬರೋದು ಅದೆಲ್ಲ ನಿಮ್ ಮನೆಯವರೇ ಮಾಡ್ತಾರೆ? ಎಲ್ಲ ಅವ್ರದೇ ಕೆಲಸ, ನಮ್ದು ತೋಟದಲ್ಲೇ ಮನೆ ಇರೋದ್ರಿಂದ ದನದ ಮನೆ ತೋಟದಲ್ಲಿದೆ. ಊರಲ್ಲಿ ನಾವು ಇದ್ದೀವಿ, ಬೆಳಗ್ಗೆ ಎಲ್ಲ ನನ್ನ ಮಕ್ಕಳನ್ನ ಶಾಲೆಗೆ ಕಳಿಸಿ, ನನ್ನನ್ನ ಡ್ಯೂಟಿ ಕಳಿಸಿ, ನಾನು ಅವ್ರನ್ನ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬಂದು ಅವ್ರನ್ನ ಹೊಲಕ್ ಬಿಟ್ಟು ಹೋಗ್ತೀನಿ ಸರ್. ಸಂಜೆ ಮತ್ತೆ ನಾನು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ಅವುಗಳೆಲ್ಲ ಯೋಗಕ್ಷೇಮ ಮತ್ತೆ ಜಮೀನ್ ಕೆಲಸ ಎಲ್ಲವನ್ನು ನಮ್ಮ ಮನೆಯವರೇ ನಿರ್ವಹಣೆ ಮಾಡ್ತಾರೆ ಸರ್. ಈಗೆಲ್ಲ ಸಾಕಷ್ಟು ಈಗ ಜಮೀನಲ್ಲೇ ಮನೆ ಕಟ್ಟಿದಿರ, ಅಲ್ಲೇ ಎಲ್ಲ ನೀವು ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ ಇವನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀರ. ಒಟ್ಟಾರೆ ಈಗ ನಿಮಗೆ ಕೃಷಿ ಜೀವನ ಏನ್ ಅನ್ಸುತ್ತೆ? ತುಂಬಾ ತೃಪ್ತಿದಾಯಕವಾಗಿದೆ ಸರ್. ನಾವು ಜನ್ಮ ಪಡೆದಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ನಾನು ಯಾವ್ದೋ ಒಂದು ಊರಲ್ಲಿ ಹೋಗಿ ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ರು, ನನ್ನ ಊರಲ್ಲಿ ನಾನು ನನ್ನ ಭೂಮಿಯನ್ನ ನಾನು ಉಳುಮೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ಭೂಮಿ ತಾಯಿಯ ಋಣ ತೀರಿಸತಕ್ಕಂಥದ್ದು ಎಲ್ಲರಿಗೂ ಸಿಗಲ್ಲ, ಆ ಋಣ ನನಗೆ ಸಿಕ್ಕಿದೆ ಸರ್. ಆ ಭೂಮಿ ತಾಯಿಯ ಋಣ ತೀರಿಸದಲ್ಲೇ ನಾವು ಹೋಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ನನಗಿವತ್ತು ಭೂಮಿಯಲ್ಲೇ ಇರೋದು. ಎಷ್ಟು ಸಾಕಷ್ಟು ಜನ ಹೇಳ್ತಾರೆ ನಿನ್ಗೆ ಯಾಕೆ ಬೇಕು ಕೆಲಸ ಇದೆ ಅಂತ, ಇಲ್ಲ ನಾನು ಮಣ್ಣಿನ ಸೇವೆ ಮಾಡಬೇಕು, ಮಣ್ಣಿನ ಸೇವೆ ಮಾಡಬೇಕು, ಮಣ್ಣಿನಲ್ಲೇ ಇರಬೇಕು, ಮಣ್ಣಲ್ಲೇ ಬೆರಿಬೇಕು ಅನ್ನೋ ಒಂದು ಆಸೆ ನನ್ನ ಅಂತ ಸರ್. ಹಾಗಾಗಿ ನಮಗೆ ಈ ಕೃಷಿ ಜೀವನ ಬಹಳ ತೃಪ್ತಿ ತಂದಿದೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಕೃಷಿಯಲ್ಲಿ ಇನ್ನು ಏನೇನು ಬೆಳಿಬೇಕಂತ ಏನಾದ್ರು ಮನಸ್ಸು ಮಾಡಿದ್ರೆ? ಮಾಡಿದೀವಿ ಸರ್, ಈಗ ಗೋಡಂಬಿ ಹಾಕಿದೀವಿ ಸರ್, ನಾವು ಒಂದು 100 ತಂದು ಹಾಕಿದ್ದೀನಿ. ಆ ಬೆಳೆಯ ಒಂದು ಫಲಿತಾಂಶ ನೋಡ್ಕೊಂಡ್ಬಿಟ್ಟು ಇನ್ನೂ 1 ಎಕರೆ ಎಕ್ಸ್ಟೆಂಡ್ ಮಾಡ್ಬೇಕಂತಿದೆ. ಇನ್ನೂ 1 ಎಕರೆ ಮಾವು ಮತ್ತೆ ಹಲಸು ಈ ತರ ಬೆಳೆಗಳನ್ನ ಹಾಕ್ಬೇಕಂತಿದೆ. ಮತ್ತೆ ಅರಣ್ಯ ಕೃಷಿ ಮಾಡ್ಬೇಕಂತ ಬಹಳ ಆಸೆ ಇದೆ ಸರ್. ಅರಣ್ಯ ಕೃಷಿ ಮಾಡಬೇಕು. ಯಾಕೆ ಅರಣ್ಯ ಕೃಷಿ ಬಗ್ಗೆ ಅಷ್ಟೊಂದು ನಿಮಗೆ ಆಸಕ್ತಿ? ಯಾಕೆ ಆಸಕ್ತಿ ಅಂತಂದ್ರೆ, ಇವತ್ತು ಅರಣ್ಯಗಳು ನಾಶ ಆಗ್ತಿದ್ದಾವೆ ಸರ್. ಇವತ್ತು ನಗರಗಳು ಬೆಳೀತಾ ಇದಾವೆ ಹೊರತಾಗಿ ಅರಣ್ಯಗಳು ಬೆಳೀತಾ ಇಲ್ಲ. ಅದು ನಮ್ಮ ದುರಂತ. ಇವತ್ತಿನ ನಾವು ಹವಾಮಾನದ ವೈಪರೀತ್ಯಕ್ಕೆ ಮೂಲ ಕಾರಣ ಅದು. ಒಬ್ಬ ಶಿಕ್ಷಕನಾಗಿ ನಾನು ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ ಹೇಳ್ತೀನಿ ಅರಣ್ಯ ನಾಶ ಆಗ್ತಿದೆ ಅಂತ. ಅದನ್ನು ನಾನು ರೂಢಿಸ್ಕೊಡ್ಬೇಕು. ನಾನು ನನ್ನ ಇರುವಂತಹ 1/2 ಎಕರೆ 1 ಎಕರೆನಲ್ಲಿ ನಾನು ಅರಣ್ಯ ಕೃಷಿಯನ್ನು ಮಾಡಬೇಕು ಅಂತಂದೇಳಿ ಅದರಲ್ಲಿ ಎಬ್ಬೇವು, ಸರ್ವೆ, ತೇಗ, ಆಮೇಲೆ ಇದು ಸಿಲ್ವರು, ಒಟ್ಟು ಏನು ಸಿಗುತ್ತೆ ಅರಣ್ಯ ಸಸಿ ಎಲ್ಲವನ್ನು ಒಂದು ಪ್ಲಾಟ್ ಅದಕ್ಕಂತಲೇ ಮೀಸಲಿ. ಅಲ್ಲೇನು ಉಳುಮೆ ಮಾಡಂಗಿಲ್ಲ, ಗಿಡ ತಂದು ಹಾಕೋದು, ಬೆಳೆಸೋದು, ಅದೆಷ್ಟು ಅದು ಫ್ರೀಯಾಗಿ ಬೆಳ್ಕೊಳ್ಳಿ ಅಂತಕ್ಕಂಥದ್ದು ನಾನು. ಹಾಗಾಗಿ ಅರಣ್ಯ ಕೃಷಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸರ್ ನಾನು. ಒಳ್ಳೆಯದು ಅಪ್ಪಾಜಿ ಸರ್ ಅವರೇ, ಇಲ್ಲೇ ತನಕ ತಾವು ಒಬ್ಬ ಶಿಕ್ಷಕರಾಗಿ ಕಾರ್ಯವನ್ನು ಯಾವ ರೀತಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀರಾ, ಅದರ ಜೊತೆಗೆ ಮತ್ತೆ ಈ ಒಂದು ಸಮಗ್ರ ಕೃಷಿಯನ್ನು ತಮ್ಮ ಒಂದು ಕೃಷಿಯಲ್ಲಿ ಯಾವ ರೀತಿ ಅಳವಡಿಸಿಕೊಂಡು ತಮ್ಮ ಒಂದು ಜೀವನವನ್ನು ಕಟ್ಟಿಕೊಂಡಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಮುಸ್ಸೂರು ಗ್ರಾಮದ ಕೃಷಿಕ ಎ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮಾನ್ಸೂನ್ ಸಕ್ರಿಯವಾಗಿದ್ದು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿರುವ ವರದಿಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಮನಗರ, ಕೋಲಾರ, ಮಂಡ್ಯ, ರಾಮನಗರ, ಚಾಮರಾಜನಗರ, ದಾವಣಗೆರೆ, ಹಾಸನ, ತುಮಕೂರು, ಬಳ್ಳಾರಿ, ವಿಜಯನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗಾಳಿಯೊಂದಿಗೆ ಹಗುರದಿಂದ ಮಳೆ ಆಗುವ ಸಾಧ್ಯತೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚಿದೆ. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗಾಳಿಯೊಂದಿಗೆ ಹಗುರದಿಂದ ಮಳೆ ಆಗುವ ಸಾಧ್ಯತೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ರಿಂದ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನ ಕೇಳ್ಕೊಂಡು ಬರೋಣ.